ಗದಗದಲ್ಲಿಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಗದಗದ ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ, ರೈತರಿಗೆ ಪರಿಹಾರ ಒದಗಿಸುವ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಟ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್. RBI ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಸೊಪ್ಪು ತರಕಾರಿ ಬೆಳೆಗಳ ಕೃಷಿ ಕುರಿತು ಡಾಕ್ಟರ್ KM ಇಂದ್ರೇಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಇಂದ್ರೇಶ್ ಅವರೇ. ನಮಸ್ಕಾರ. ನಾವು ವಿವಿಧ ಸೊಪ್ಪಿನ ತರಕಾರಿಗಳನ್ನು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ತೀವಿ. ಸೊಪ್ಪಿನಲ್ಲಿ ವಿವಿಧ ರೀತಿಯಾದಂಥ ಪೌಷ್ಟಿಕಾಂಶಗಳು ಹೆಚ್ಚಾಗಿದ್ದಾವೆ, ಮತ್ತು ಇವು ನಮ್ಮ ದೇಹದ ರಕ್ಷಣೆಗೆ ಬಹಳ ಮುಖ್ಯವಾದಂಥವು ಅಂತ ನಮ್ಮ ಆಹಾರ ತಜ್ಞರು ಅಭಿಪ್ರಾಯಪಡ್ತಾ ಇರ್ತಾರೆ. ಮತ್ತು ನಮ್ಮ ದೇಹಕ್ಕೆ ಅಗತ್ಯವಾದಂಥ ನಾರಿನಾಂಶವನ್ನು ಕೂಡ ಇವು ಒದಗಿಸ್ತವೆ. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಸೊಪ್ಪು ತರಕಾರಿಗಳಲ್ಲಿ ಮುಖ್ಯವಾದಂಥ ಸೊಪ್ಪು ತರಕಾರಿಗಳ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಯಾವ್ಯಾವು ಮುಖ್ಯವಾದ ಸೊಪ್ಪು ತರಕಾರಿ ಬೆಳೆಗಳು ಅಂತ ಹೇಳ್ತಾವೆ? ಸಾಮಾನ್ಯವಾಗಿ ಈ ಎಲ್ಲ ತರಕಾರಿಗಳಿಗಿಂತ ಸೊಪ್ಪು ತರಕಾರಿ ಹೆಚ್ಚು ದೇಹಕ್ಕೆ ರಕ್ಷಣಾತ್ಮಕ ಶಕ್ತಿಯನ್ನು ಕೊಡುವಂಥ ಗುಣವನ್ನು ಹೊಂದಿದ್ದಾವೆ. ದೇಹಕ್ಕೆ ಬೇಕಾದಂಥ ಜೀವರಕ್ಷಕಗಳನ್ನು ಒದಗಿಸ್ತವೆ. AB ಮತ್ತು ಜೀವಸತ್ವಗಳನ್ನು ಹೇರಳವಾಗಿ ಒದಗಿಸುವುದಲ್ಲದೆ ಕಬ್ಬಿಣ, ಸುಣ್ಣದಂಶ, ಖನಿಜ, ಲವಣಗಳ ಗಣಿಂತಲೇ ಹೇಳ್ಬೋದು ಈ ಸೊಪ್ಪಿನ ತರಕಾರಿಗಳು. ಇದಲ್ಲದೆ ನಾರಿನಾಂಶವನ್ನು ಕೂಡ ಒದಗಿಸ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಬೆಳೆಯಾಗ್ತಿರುವಂತಹ ಸೊಪ್ಪಿನ ತರಕಾರಿ ಬೆಳೆಗಳು ಅಂದ್ರೆ ಮೆಂತೆ, ರಾಜಗಿರಿ ಅಥವಾ ಅದನ್ನ ದಂಟು ಅಂತಲೂ ಕರೀತಾರೆ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ ಮತ್ತು ಪುಂಡಿ. ಈಗ ರಾಜಗಿರಿ ಅಥವಾ ದಂಟು ಅಂತ ತಾವು ಹೇಳಿದ್ರಿ, ಈ ಸೊಪ್ಪಿನ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಈ ದಂಟಿನ ಸೊಪ್ಪು ಬಹಳ ಜನಪ್ರಿಯವಾದಂಥ ಸೊಪ್ಪಿನ ತರಕಾರಿ ಬೆಳೆಗಳಲ್ಲಿ ಒಂದು. ಸಾಮಾನ್ಯವಾಗಿ ಬಹಳಷ್ಟು ಜನ ರೈತರು ಇದನ್ನ ಬೆಳೀತಾರೆ. ಈ ಸೊಪ್ಪಿನ ತರಕಾರಿಯಲ್ಲಿ ಹೇರಳವಾದ ಕ್ಯಾರೋಟಿನ್, ಸುಣ್ಣದಂಶ, ಕಬ್ಬಿಣ, A ಮತ್ತು C ಜೀವಸತ್ವಗಳನ್ನು ಹೊಂದಿರುತ್ತದೆ. ಮತ್ತೆ ಇನ್ನು ಈ ದಂಟಿನ ಸೊಪ್ಪಿನ ಬೇಸಾಯ ಕ್ರಮಗಳು ಬರಬೇಕು ಅಂದ್ರೆ ಸಾಮಾನ್ಯವಾಗಿ ಇದು ಎಲ್ಲಾ ತರಹದ ಮಣ್ಣುಗಳಲ್ಲಿ ಸಹ ನಾವು ಬೆಳೆಯಬಹುದು. ಆದ್ರೆ ನೀರು ಬಸಿದು ಹೋಗುವಂತ ಗೋಡು ಮಣ್ಣು ಮತ್ತು ಒಳ್ಳೆ ಸಾವಯವ ಅಂಶ ಇರುವಂತ ಮಣ್ಣು ಈ ಒಂದು ಬೆಳೆಗೆ ಬಹಳ ಸೂಕ್ತವಾದ್ದು. ಇನ್ನು ಬಿತ್ತನೆ ಕಾಲ ಯಾವುದು ಒಳ್ಳೇದು ಅಂತ? ಬಿತ್ತನೆ ಕಾಲದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ವರ್ಷದ ಎಲ್ಲಾ ತಿಂಗಳುಗಳು ಸಹ ಇದನ್ನ ಬೆಳೆಯಬಹುದು. ಆದ್ರೆ ಮಾರ್ಚ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೆ ಪ್ರಾರಂಭ ಮಾಡಲು ಬಹಳ ಸೂಕ್ತವಾದ ಸಮಯ. ಮತ್ತೆ ಸುಧಾರಿತ ತಳಿಗಳೇನಾದರೂ ಇದಾವೆ ಇದರಲ್ಲಿ? ದಂಟಿನ ಸೊಪ್ಪಿನ ತರಕಾರಿಯಲ್ಲಿ ಸುಮಾರು 8-10 ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ನಾನು ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿರುವಂತ ತಳಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ಪ್ರಮುಖವಾಗಿ ಅರ್ಕ ಸುಗುಣ ಅಂತ ತಳಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ ತಳಿಯ ಎಲೆಗಳು ತಿಳಿ ಹಸಿರು ಬಣ್ಣವನ್ನು ಹೊಂದಿದ್ದು ರಸಭರಿತವಾದ ಕಾಂಡವನ್ನು ಹೊಂದಿರುತ್ತದೆ ಮತ್ತು ಅಗಲವಾಗಿರುತ್ತವೆ. ಬಿತ್ತನೆ ಮಾಡಿದ ಸುಮಾರು 20-30 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಬೆಳೆಯ ಅವಧಿ 90 ದಿನಗಳು. ಸುಮಾರು 5-6 ಬಾರಿ ಎಲೆಗಳನ್ನು ಕಟಾವು ಮಾಡಬಹುದು. ಈ ತಳಿಗೆ ಬಿಳಿ ತುಕ್ಕು ರೋಗವನ್ನು ತಡೆದುಕೊಳ್ಳುವಂತಹ ಒಂದು ಶಕ್ತಿ ಉಂಟು. ಈ ತಳಿ ಪ್ರತಿ ಹೆಕ್ಟೇರ್ಗೆ ಸುಮಾರು 20-30 ಟನ್ ಇಳುವರಿಯನ್ನು ಪಡೆಯಬಹುದು. ಅದೇ ರೀತಿ ಅರ್ಕ ಅರುಣಿಮ ಅಂತ ಇನ್ನೊಂದು ಉತ್ತಮ ದಂಟಿನ ತಳಿ ಇದೆ. ಬಿಳಿ ಬೂದಿ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿರುವಂತಹ ತಳಿ ಇದು. ಈ ತಳಿಯನ್ನು ಹಲವು ಬಾರಿ ಕೊಯ್ಲು ಮಾಡಲಿಕ್ಕೆ ಬಹಳ ಸೂಕ್ತವಾಗಿದೆ. ಅದು ಮುಖ್ಯವಾದ ಅನುಕೂಲವಾಗಿದೆ. ಎಲೆಗಳು ಬಹಳ ಮೃದುವಾಗಿದ್ದು ನೇರಳೆ ಬಣ್ಣದಿಂದ ಕೂಡಿರ್ತವೆ. ಪ್ರತಿ ಹೆಕ್ಟೇರಿಗೆ ಸುಮಾರು 27 ಟನ್ಗಳಷ್ಟು ಇಳುವರಿಯನ್ನ ನೀಡುತ್ತದೆ. ಮತ್ತೆ ಇದಲ್ಲದೆ ಅರ್ಕ ಸಂರಕ್ಷ ಅಂತ ಇನ್ನೊಂದು ತಳಿಯನ್ನು ಸಾಮಾನ್ಯ ರೈತರು ಬೆಳೀತಾರೆ. ಹಸಿರು ಕಾಂಡಗಳನ್ನು ಉಪಯೋಗಿಸಬಹುದು ಇದರಲ್ಲಿ. ಮತ್ತೆ ಮಧ್ಯಮ ಎತ್ತರವಾಗಿ ಬೆಳೆಯುವಂತಹ ತಳಿ. ಈ ತಳಿಯ ಎಲೆಗಳು ಬಾಣದ ಆಕಾರದಲ್ಲಿರ್ತವೆ. 30-35 ದಿನಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 10-11 ಟನ್ನಷ್ಟು ಎಲೆಯ ಇಳುವರಿಯನ್ನು ನಾವು ಪಡೆಯಬಹುದು. ಮತ್ತು ಈ ತಳಿಯಲ್ಲಿ ಈ ಆಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಸುಮಾರು 499 ಮಿಲಿಗ್ರಾಂ ಪ್ರತಿ 100 ಗ್ರಾಂ ಎಲೆಗೆ ಇರ್ತದೆ. ಹಾಗೂ 4.1% ಪ್ರೋಟೀನ್ ಸಹ ಜಾಸ್ತಿ ಇರ್ತದೆ. ಒಳ್ಳೆ ಪೋಷಕಾಂಶಗಳು ಇರುವಂತಹ ಉತ್ತಮ ತಳಿ. ಇನ್ನೊಂದು ಪ್ರಮುಖವಾದ ತಳಿ ಅಂದ್ರೆ ಅರ್ಕ ವರ್ಣ ಅಂತೇಳಿ. ಇದು ಗುಲಾಬಿ ಬಣ್ಣದ ಕೀಳುವಂತಹ ಕಾಂಡವನ್ನು ಹೊಂದಿದ್ದು ತೊಟ್ಟುಗಳು ಮತ್ತು ನಾಳಗಳು ಚಿಕ್ಕದಾಗಿರುತ್ತವೆ. ಅಂಡಾಕಾರದ ಗುಲಾಬಿ ಹಸಿರು ಎಲೆಗಳನ್ನು ಹೊಂದಿದ್ದು 30-35 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಎಲೆ ಇಳುವರಿ ಪ್ರತಿ ಹೆಕ್ಟೇರಿಗೆ ಸುಮಾರು 10-11 ಟನ್ಗಳು. ಅಂದ್ರೆ ಇವು ಮುಖ್ಯವಾದಂತಹ ತಳಿಗಳು ಹೇಳ್ಬೋದು. ಹೌದು, ಇನ್ನೂ ಒಂದು ತಳಿ ಇದೆ ಮುಖ್ಯವಾಗಿ, ಪೂಸಾ ಕೀರ್ತಿ ಅಂತೇಳಿ. ಇದು ಎಲೆಗಳನ್ನು ಮತ್ತು ಕಾಂಡಗಳನ್ನು ತರಕಾರಿಯಾಗಿ ಎರಡನ್ನೂ ಸಹ ಬಳಸಬಹುದು. ಎಲೆಗಳು ಅಗಲವಾಗಿದ್ದು ಕಡು ಹಸಿರು ಬಣ್ಣವನ್ನು ಹೊಂದಿರುತ್ತವೆ. ಹೆಕ್ಟೇರ್ಗೆ 52 ಟನ್ಗಳಷ್ಟು ಇಳುವರಿಯನ್ನು ನೀಡುತ್ತವೆ. ಇನ್ನು ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೇಳಿ? ಈ ದಂಟಿನ ಸೊಪ್ಪಿನ ಬೇಸಾಯ ಕೈಗೊಳ್ಳಲಿಕ್ಕೆ ಸುಮಾರು ಪ್ರತಿ ಹೆಕ್ಟೇರ್ಗೆ 2.5 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಮತ್ತೆ ಈ ಒಂದು ಸೊಪ್ಪಿನ ತರಕಾರಿಗಳನ್ನು ಬೆಳಿಬೇಕಾದ್ರೆ ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಮಣ್ಣಿನಲ್ಲಿ ಹೆಚ್ಚಿನ ಸಾವಯವ ಅಂಶ ಇದ್ರೆ ಅದು ಒಳ್ಳೆ ಚೆನ್ನಾಗಿ ಉಳುಸಾಗಿ ಬೆಳೆ ಬರ್ತದೆ. ಮತ್ತೆ ರಸಗೊಬ್ಬರಗಳನ್ನು ಕೊಡುವುದಾದ್ರೆ ಒಂದು ಹೆಕ್ಟೇರ್ಗೆ ಸಾರಜನಕ 100 ಕಿಲೋಗ್ರಾಮು, ರಂಜಕ 50 ಕಿಲೋಗ್ರಾಮು ಹಾಗೂ ಪೊಟ್ಯಾಶ್ 50 ಕಿಲೋಗ್ರಾಮ್ನಷ್ಟು ಕೊಡಬೇಕಾಗ್ತದೆ. ಇನ್ನು ಬಿತ್ತನೆ ಮಾಡಲಿಕ್ಕೆ ಭೂಮಿಯನ್ನು ಚೆನ್ನಾಗಿ ಹದ ಮಾಡಿ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮಣ್ಣಲ್ಲಿ ಸೇರಿಸಬೇಕು. ನಂತರ ಸಸಿ ಮಡಿಗಳನ್ನು ಮಾಡಬೇಕಾಗ್ತದೆ. ಸುಮಾರು 3 ಮೀಟರ್ ಉದ್ದ ಮತ್ತೆ 5 ಮೀಟರ್ ಅಗಲ ಇರುವ ಅಂತ ಉದ್ದಗಲದ ಮಡಿಗಳನ್ನು ತಯಾರಿಸಿ ಎರಡು ಮಡಿಗಳ ನಡುವೆ ನೀರನ್ನು ಹಾಯಿಸಲಿಕ್ಕಾಗಿ ಸ್ವಲ್ಪ ಜಾಗವನ್ನು ಬಿಟ್ಟು ಕಾಲುವೆಗಳನ್ನು ತೆಗಿಬೇಕು. ಹೀಗೆ ಭೂಮಿ ತಯಾರಾದ ನಂತರ 50% ಸಾರಜನಕವನ್ನು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಮಣ್ಣಿನಲ್ಲಿ ಕೊಟ್ಟು ಚೆನ್ನಾಗಿ ಬೆರೆಸಬೇಕು. ಬೀಜಗಳನ್ನು ತೆಳುವಾಗಿ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಆದ ನಂತರ ಈ ಸಾಲುಗಳಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ. ಬಿತ್ತನೆಯಾದ 25 ದಿನಗಳ ನಂತರ 50% ಸಾರಜನಕವನ್ನು ನಾವು ಮೇಲ್ಗೊಬ್ಬರವನ್ನು ಕೊಡಬೇಕು. ಬೀಜಗಳನ್ನು ಬಿತ್ತನೆ ಮಾಡಿದ ಸುಮಾರು 4-5 ದಿನಗಳಲ್ಲಿ ಮೊಳಕೆ ಪ್ರಾರಂಭ ಆಗ್ತದೆ. ಇನ್ನು ನೀರಾವರಿಯನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗುತ್ತೆ? ಅಂತರ ಬೇಸಾಯವನ್ನು ಏನೇನು ಮಾಡಬೇಕಾಗುತ್ತೆ? ಈ ದಂಟಿನ ಬೇಸಾಯದಲ್ಲಿ ಮೊಳಕೆಗಳು ಸಾಮಾನ್ಯವಾಗಿ 4-5 ದಿನಗಳಲ್ಲಿ ಬರ್ತದೆ. ಬೀಜಗಳು ಮೊಳಕೆ ಒಡೆಯುವವರೆಗೂ ದಿನವೂ ಸಹ ನೀರನ್ನು ಕೊಡಬೇಕಾಗ್ತದೆ. ನಂತರ ಮಣ್ಣು ಮತ್ತು ಭೂಮಿಯ ತೇವಾಂಶಕ್ಕೆ ಅನುಸಾರವಾಗಿ 3-6 ದಿನಗಳಿಗೊಮ್ಮೆ ನೀರನ್ನು ಒದಗಿಸಬೇಕು. ಹಾಗೂ ಭೂಮಿಯನ್ನು ಕಳೆರಹಿತವಾಗಿಡಬೇಕು. ಇದು ಬಹಳ ಪ್ರಮುಖವಾದದ್ದು. ಜೊತೆಗೆ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಸಾಮಾನ್ಯವಾಗಿ ಬಿತ್ತನೆಯಾದ 25-30 ದಿನಗಳಲ್ಲಿ ಬೆಳೆಯ ಮೊದಲಿನ ಕಟಾವು ಸಿದ್ಧವಾಗ್ತದೆ. ನಂತರದ ಕಟಾವುಗಳನ್ನು 15-20 ದಿನಗಳ ಅಂತರದಲ್ಲಿ ಮಾಡಬಹುದು. ಚೆನ್ನಾಗಿ ಬೆಳೆದ ಬೆಳೆಯಿಂದ ಪ್ರತಿ ಹೆಕ್ಟೇರಿಗೆ ಸುಮಾರು 20 ಟನ್ನಷ್ಟು ಹಸಿರೆಲೆಯ ಇಳುವರಿಯನ್ನು ಪಡೆಯಬಹುದು. ಅಷ್ಟರ ಮಟ್ಟಿಗೆ ಇದು ಲಾಭದಾಯಕ ಅಂತ ಹೇಳ್ತೀರ. ಇನ್ನ ದಂಟಿಗೂ ಕೂಡ ಏನಾದ್ರೂ ಕೀಟಗಳು ರೋಗಗಳು ಬರ್ತವೆ? ಸಾಮಾನ್ಯವಾಗಿ ಈ ದಂಟಿನ ಸೊಪ್ಪಿಗೆ ಅಂತ ಹೇಳಿಕೊಳ್ಳುವಂತ ಹಾನಿ ಮಾಡುವಂತ ಕೀಟ ರೋಗಗಳು ಬಹಳ ಕಡಿಮೆ. ಕೆಲವು ಸಮಯದಲ್ಲಿ ಈ ಏನುಗಳು ಅಥವಾ ಎಲೆ ತಿನ್ನುಗಳು ಸಾಮಾನ್ಯವಾಗಿ ಕಂಡುಕೊಳ್ಳಬಹುದು. ಅಂತ ಏನು ಅಥವಾ ಎಲೆ ತಿನ್ನುಗಳು ಕಂಡು ಬಂದಲ್ಲಿ ಇವೇ ಮಾಡ್ತವೆ, ಈ ರಸವನ್ನು ಹೀರಿಬಿಟ್ಟು ಎಲೆಗಳಿಂದ ಹಾನಿಯನ್ನು ಮಾಡ್ತವೆ. ಅಂತ ಸಮಯದಲ್ಲಿ ಸುಮಾರು 4 ಗ್ರಾಂ ಕಾರ್ಬರಿಲ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡಿದೆ ಈ ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಹಾಗೆ ಬಿಳಿ ತುಕ್ಕು ರೋಗ ಒಂದು ಪ್ರಮುಖ ರೋಗ. ಕೆಲವು ರೋಗ ನಿರೋಧಕ ತಳಿಗಳನ್ನು ಬಳಸಿದ್ರೆ ಏನು ಸಿಂಪರಣೆ ಬೇಕಾಗುದಿಲ್ಲ. ಕೆಲವು ಸಾರಿ ರೋಗದ ಬಾಧೆ ಕಂಡು ಬಂದಾಗ 90%/3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನೊಂದು ತಾವು ಹೇಳಿದ್ದು ಮುಖ್ಯವಾದಂತಹ ಸೊಪ್ಪು ತರಕಾರಿ ಬೆಳೆ ಅಂದ್ರೆ ಮೆಂತ್ಯ ಅಂತ ಅಂದು. ಈ ಮೆಂತ್ಯದ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ಮೆಂತ್ಯ ಸೊಪ್ಪಿಗೆ ರಕ್ಷಣಾತ್ಮಕ ಶಕ್ತಿ ಇರುತ್ತದೆ. ಇವು ದೇಹದ ರಕ್ಷಣೆಗೆ ಬೇಕಾದ ಜೀವಸತ್ವಗಳನ್ನು ಒದಗಿಸುತ್ತವೆ. A, B ಮತ್ತು C ಜೀವಸತ್ವಗಳು ಹೇರಳವಾಗಿ ಸಿಗ್ತದೆ ಈ ಮೆಂತ್ಯ ಸೊಪ್ಪಿನಲ್ಲಿ. ಕಬ್ಬಿಣ, ಸುಣ್ಣದಂಶ, ಖನಿಜ ಲವಣಗಳ ಪ್ರಮುಖವಾದ ಮೂಲ ಅಂತ ಹೇಳ್ಬೋದು. ಇದಲ್ಲದೆ ನಾರಿನ ಅಂಶವನ್ನು ಕೂಡ ಇದು ಒದಗಿಸುತ್ತದೆ. ಮಣ್ಣು ಹೇಗಿರಬೇಕು ಅಂತ ಮೆಂತ್ಯ ಬೆಳೆಯುದು? ಇದನ್ನು ಸಹ ಎಲ್ಲಾ ತರಹದ ಮಣ್ಣುಗಳಲ್ಲಿ ಸಹ ನಾವು ಬೆಳೆಯಬಹುದು. ಆದರೆ ನೀರು ಬಸಿದು ಹೋಗುವಂತ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ ಮತ್ತು ಸವಳು ಮಣ್ಣಿನಲ್ಲಿ ಮಣ್ಣಿನ ರಸಸಾರ 4-5 ಇದ್ದಾಗಿ ಸಹ ಈ ಒಂದು ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯಬಹುದು. ಅಂದ್ರೆ ಬೇಸಾಯಕ್ಕೆ ಯಾವ ಕಾಲ ಸೂಕ್ತ ಅಂತೀರಿ? ಇದು ಸಾಮಾನ್ಯವಾಗಿ ಚಳಿಗಾಲದ ಬೆಳೆ, ಆಗಸ್ಟ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೆ ಬಿತ್ತನೆ ಮಾಡಬಹುದು. ಈ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಹೆಚ್ಚು ಇಳುವರಿಯನ್ನು ನಿರೀಕ್ಷಿಸಬಹುದು. ಇನ್ನು ಯಾವ್ಯಾವ ತಳಿಗಳನ್ನು ಬಳಸ್ಕೋಬಹುದು ಅಂತೀರಿ? ಈ ಮೆಂತೆ ಸೊಪ್ಪಿನ ತರಕಾರಿಯಲ್ಲಿ ಮುಖ್ಯವಾಗಿ ಪೂಸಾ ಅರ್ಲಿ ಬಂಚಿಂಗ್ ಅಂತ ಪ್ರಮುಖವಾದ ತಳಿ ಇದೆ. ಇದು ಬಹಳ ಶೀಘ್ರ ಕಟಾವಿಗೆ ಬರುವಂತಹ ಒಂದು ತಳಿ. ಇನ್ನೊಂದು ಪೂಸಾ ಕಸೂರಿ ಸೆಲೆಕ್ಷನ್ ಅಂತ ಒಂದು ತಳಿ ಇದೆ. ಇದು ಇನ್ನೊಂದು ಅಧಿಕ ಇಳುವರಿ ಕೊಡುವಂತ ಒಂದು ತಳಿ. ಇದು ಸ್ವಲ್ಪ ತಡವಾಗಿ ಹೂ ಬಿಡುವ ತಳಿ ಹಾಗೂ 5-6 ಕಟಾವುಗಳನ್ನ ಮಾಡಬಹುದು. ಇನ್ನೊಂದು ಲಾಂಗ್ ಸೆಲೆಕ್ಷನ್ ಅಂತ ತಳಿ ಮೆಂತೆಯಲ್ಲಿ ಇದೆ. ಇದು ಸಹ ಮಧ್ಯಮ ಎತ್ತರಕ್ಕೆ ಬೆಳೆದು ಹೆಚ್ಚು ರೆಂಬೆಗಳನ್ನು ಕೊಡುತ್ತದೆ. ಇನ್ನು ಸಿಒಂತ ಅಧಿಕ ಇಳುವರಿ ಕೊಡುವಂತ ಮತ್ತು ಹಸಿರೆಲೆ ಮತ್ತು ಬೀಜಕ್ಕೆ ಉಪಯೋಗಿಸುವಂತ ತಳಿ ಮೆಂತೆನಲ್ಲಿ. ಮೆಂತೆನಲ್ಲಿ ಎಲೆಗಳನ್ನು ಹಾಗೂ ಬೀಜಗಳನ್ನು ಎರಡನ್ನೂ ಸಹ ನಾವು ತರಕಾರಿಯಾಗಿ ಉಪಯೋಗಿಸಬಹುದು. ಈ ಒಂದು ತಳಿ ಎರಡಕ್ಕೂ ಸಹ ಸೂಕ್ತವಾದದ್ದು. ಇನ್ನು ನಾವು ಬೇಸಾಯ ಮಾಡಬೇಕು ಅಂದ್ರೆ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೇಳಿ? ಈ ಮೆಂತೆ ಬಿತ್ತನೆ ಮಾಡಲಿಕ್ಕೆ ಪ್ರತಿ ಹೆಕ್ಟೇರ್ಗೆ ಸುಮಾರು 40 ಕಿಲೋಗ್ರಾಂ ಅಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ 1 ಹೆಕ್ಟೇರ್ಗೆ 12.5-13 ಟನ್ಗಳಷ್ಟು ಮಣ್ಣಿನಲ್ಲಿ ಬೆರೆಸಬೇಕಾಗ್ತದೆ. ಮೆಂತೆ ಬೇಸಾಯದಲ್ಲಿ ಉಪಯೋಗಿಸುವಂತಹ ರಸಗೊಬ್ಬರ ಬಗ್ಗೆ ಹೇಳಬೇಕು ಅಂದ್ರೆ ಸಾರಜನಕ 100 ಕೆಜಿ, ರಂಜಕ 50 ಕೆಜಿ ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗ್ತದೆ. ಅಂದ್ರೆ ಪೊಟ್ಯಾಶ್ ಅವಶ್ಯಕತೆ ಇರೋದಿಲ್ಲ, ಪೊಟ್ಯಾಶ್ ಅವಶ್ಯಕತೆ ಇಲ್ಲ ಈ ಮೆಂತೆ ಸೊಪ್ಪಿಗೆ. ಇನ್ನು ಭೂಮಿಯ ಸಿದ್ಧತೆ ಮತ್ತೆ ಬಿತ್ತನೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ಮಣ್ಣಿನಲ್ಲಿ ಬೆರೆಸಬೇಕು. ಸಮಪಾತಳಿ ಹೊಂದಿರುವ 3 ಮೀಟರ್ ಉದ್ದ ಮತ್ತು 2 ಮೀಟರ್ ಅಗಲದ ಏರಿಸಿದ ಸಸಿಮಡಿಗಳನ್ನು ತಯಾರಿಸಬೇಕು. ಪ್ರತಿ 2 ಸಸಿಮಡಿಗಳ ಮಧ್ಯೆ ಒಂದು ಕಾಲುವೆಯನ್ನು ತೆಗೆಯಬೇಕು ನೀರನ್ನು ಹಾಯಿಸಲಿಕ್ಕೆ. ಹೀಗೆ ಭೂಮಿ ತಯಾರಾದ ನಂತರ ಶಿಫಾರಸು ಮಾಡಿದ 50% ಸಾರಜನಕ ಮತ್ತು ಪೂರ್ತಿ ಪ್ರಮಾಣದ ರಂಜಕ ಒದಗಿಸುವ ಗೊಬ್ಬರಗಳನ್ನು ಬಿತ್ತೋದಕ್ಕಿಂತ ಮೊದಲು ಮಡಿಗಳಲ್ಲಿ ಕೊಡಬೇಕು. ನಂತರ ಬೀಜಗಳನ್ನು ಸಾಲುಗಳಲ್ಲಿ ತೆಳುವಾಗಿ ಚೆಲ್ಲಬೇಕು. ಬಿತ್ತನೆಯಾದ ನಂತರ ತೆಳುವಾಗಿ ನೀರನ್ನು ಒದಗಿಸಬೇಕು. ಬಿತ್ತನೆಯಾದ 20 ದಿನಗಳ ನಂತರ ಉಳಿದ 50% ಸಾರಜನಕವನ್ನು ಮೇಲೆ ಗೊಬ್ಬರವನ್ನಾಗಿ ಕೊಡಬೇಕು. ಮತ್ತೆ ಈ ಬೆಳೆಯಲ್ಲಿ ಕಳೆಗಳನ್ನ ಪ್ರಾರಂಭದಲ್ಲೇ ನಿಯಂತ್ರಣ ಮಾಡಬೇಕು. ಸೊಪ್ಪಿಗಾಗಿ ಬೆಳೆದಾಗ ಮತ್ತು ಇಡೀ ಗಿಡವನ್ನು ಕೀಳುವ ತಳಿಗಳನ್ನು ಉಪಯೋಗಿಸಿದಾಗ ಇಡೀ ಕ್ಷೇತ್ರವನ್ನು ಒಮ್ಮೆ ಬಿತ್ತುವ ಮೊದಲು 10-12 ದಿವಸ ಅಂತರದಲ್ಲಿ ಬಿತ್ತುವುದರಿಂದ ಪ್ರತಿ ವಾರ ಕಟಾವಿಗೆ ಅನುಕೂಲ. ಅಂದ್ರೆ ಒಂದೇ ಸರಿ ಬಿತ್ತನೆ ಮಾಡೋದು, ಒಂದೊಂದು ವಾರದ ಅಂತರದಲ್ಲಿ ಮಾಡೋದ್ರಿಂದ, ಯಾಕಂದ್ರೆ ಈ ತರಕಾರಿಯಲ್ಲಿ ಪೂರಾ ಗಿಡಗಳನ್ನು ನಾವು ಕಟಾವು ಮಾಡೋದ್ರಿಂದ 1-10 ದಿವಸಗಳ ಅಂತರದಲ್ಲಿ ಬಿತ್ತನೆ ಮಾಡೋದ್ರಿಂದ ನಿರಂತರವಾಗಿ ಆದಾಯವನ್ನು ಪಡೆಯಬಹುದು. ಇನ್ನು ನೀರನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗತ್ತೆ? ಅಂತರ ಬೇಸಾಯವನ್ನು ಏನೇನು ಮಾಡಬೇಕಾಗತ್ತೆ? ಭೂಮಿಯಲ್ಲಿ ಮಣ್ಣು ಮತ್ತು ಹವಾಮಾನಕ್ಕೆ ಅನುಸಾರವಾಗಿ 4-6 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕು. ಮತ್ತೆ ಈ ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಸುಮಾರು 2-3 ಸಲ ಅಂತರ ಬೇಸಾಯವನ್ನು ಸಹ ಮಾಡಬೇಕಾಗ್ತದೆ. ಇನ್ನ ಈ ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ, ಇಳುವರಿ ಎಷ್ಟೆಷ್ಟು ಪಡ್ಕೋಬಹುದು? ಈ ಮೆಂತೆ ಸೊಪ್ಪು ಸಾಮಾನ್ಯವಾಗಿ ಬಿತ್ತನೆಯಾದ 20-30 ದಿನಗಳಲ್ಲಿ ಮೊದಲನೆಯ ಬೆಳೆ ಕಟಾವಿಗೆ ಬರುತ್ತದೆ. ಒಂದು ಬೆಳೆಯಿಂದ ಕನಿಷ್ಠ 4-6 ಕಟಾವುಗಳನ್ನು ಮಾಡಬಹುದು. ಚೆನ್ನಾಗಿ ಬೆಳೆದ ಬೆಳೆಯಿಂದ ಪ್ರತಿ ಹೆಕ್ಟೇರ್ಗೆ ಸಾಮಾನ್ಯವಾಗಿ 15-20 ಟನ್ ಸೊಪ್ಪಿನ ಇಳುವರಿಯನ್ನ ಪಡೆಯಬಹುದು. ಇಲ್ಲಿ ಸಸ್ಯ ಸಂರಕ್ಷಣೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಇಲ್ಲಿಯೂ ಸಹ ದಂಟಿನ ಬೇಸಾಯದಲ್ಲಿ ಬಂದ ಹಾಗೆ ಏನು ಮತ್ತು ಎಲೆ ತಿನ್ನುವ ಹುಳುಗಳು ಬಹಳ ಪ್ರಮುಖವಾದ ಕೀಟಗಳು. ಇನ್ನು ರೋಗಗಳಲ್ಲಿ ಎಲೆ ಚುಕ್ಕ ರೋಗ ಮತ್ತು ಬೂಜು ತುಪ್ಪಟ ರೋಗ ಬರುತ್ತದೆ. ಇಲ್ಲಿ ಸಹ ಏನು ಮತ್ತು ಎಲೆ ತಿನ್ನುಗಳ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ 4 ಗ್ರಾಂ ಕಾರ್ಬರಿಲ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇದರಿಂದ ಈ ಕೀಟಗಳನ್ನು ಹತೋಟಿ ಮಾಡಬಹುದು. ಇನ್ನು ಎಲೆ ಚುಕ್ಕ ರೋಗ ಮತ್ತು ಬೂಜು ತುಪ್ಪಟ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ 2 ಗ್ರಾಂ ಮ್ಯಾಂಕೋಜೊಬ್ಬನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ರೋಗಗಳನ್ನು ನಾವು ನಿಯಂತ್ರಿಸಬಹುದು. ಇನ್ನೊಂದು ಮುಖ್ಯವಾದ ಸೊಪ್ಪಿನ ಬೆಳೆ ಅಂದ್ರೆ ಪಾಲಕ್. ಈ ಪಾಲಕ್ನ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಈ ಪಾಲಕ್ ಸಹ ಬಹಳ ಪ್ರಮುಖವಾದ ಒಂದು ಸೊಪ್ಪಿನ ತರಕಾರಿ ಬೆಳೆ. ಸಾಮಾನ್ಯವಾಗಿ ಬಹಳಷ್ಟು ರೈತರು ಇದನ್ನ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಇದು ನಮ್ಮ ದೇಹಕ್ಕೆ ಬೇಕಾದಂತ ಪ್ರಮುಖವಾದ ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಸೊಪ್ಪಿನ ತರಕಾರಿ. ಸಾಮಾನ್ಯವಾಗಿ ಎ ಮತ್ತು ಸಿ ಅನ್ನಾಂಗಗಳು ಮತ್ತು ಕೆಲವು ಖನಿಜ ಲವಣಾಂಶಗಳ ಒಂದು ಸಂಪದ್ಭರಿತವಾದಂತಹ ಪ್ರಮುಖವಾದ ಸೊಪ್ಪಿನ ತರಕಾರಿ ಇದು. ಪಾಲಕ್ಕನ್ನ ಸಾಮಾನ್ಯವಾಗಿ ನೀರು ಬಸಿದು ಹೋಗುವಂತ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಹೊಂದಿರುವಂತಹ ಫಲವತ್ತಾದ ಮಣ್ಣುಗಳಲ್ಲಿ ಇದನ್ನ ಬೆಳೆಯಬಹುದು. ಬಹಳ ಚೆನ್ನಾಗಿ ಬರುತ್ತದೆ. ಇನ್ನು ಯಾವ ಕಾಲದಲ್ಲಿ ಬೇಸಾಯ ಮಾಡ್ಕೊಂಡ್ರೆ ಒಳ್ಳೇದು ಅಂತೇಳಿ? ಈ ಒಂದು ಬೆಳೆಯನ್ನು ಇದು ಸ್ವಲ್ಪ ತಂಪಾದ ವಾತಾವರಣ ಬಯಸೋದ್ರಿಂದ ಇದನ್ನ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳಲ್ಲಿ ಬೆಳಿಬಹುದು. ಬಿತ್ತನೆ ಮಾಡಲಿಕ್ಕೆ ಬಹಳ ಸೂಕ್ತವಾದ ಕಾಲ. ಇನ್ನು ಉತ್ತಮವಾದ ತಳಿಗಳು ಯಾವ್ಯಾವು ಅಂತಾರೆ ಈ ಪಾಲಕ್ನಲ್ಲಿ? ಪ್ರಮುಖವಾಗಿ 3 ಉತ್ತಮವಾದ ತಳಿಗಳನ್ನು ರೈತರು ಬಳಸಿದ್ದಾರೆ. ಅದರಲ್ಲಿ ಪೂಸಾ ಜ್ಯೋತಿ ಅಂತ ಒಂದು ಮುಖ್ಯವಾದ ತಳಿ. ಇದು ದೊಡ್ಡ ಗಾತ್ರದ ದಪ್ಪವಾದ ಎಲೆಯ ರಸಭರಿತ ಎಲೆಗಳನ್ನು ಬಿಡುವಂತಹ ಒಂದು ತಳಿ ಇದು. ಇದು ಹೆಕ್ಟೇರಿಗೆ ಸುಮಾರು 49 ಟನ್ ಎಲೆಯ ಇಳುವರಿಯನ್ನು 6-8 ಕಟಾವುಗಳಲ್ಲಿ ನಾವು ಪಡೆಯಬಹುದು. ಇನ್ನು ಇನ್ನೊಂದು ಆಲ್ ಗ್ರೀನ್ ಅಂತ, ಇದು ಒಂದೇ ತರಹದ ಅಚ್ಚ ಹಸುರಿನ ಮೃದು ಎಲೆಗಳನ್ನು ಬಿಡುತ್ತದೆ. ಇದರ ಎಲೆಗಳನ್ನು 15-20 ದಿವಸಗಳ ಅಂತರದಲ್ಲಿ 6-7 ಸಲ ಕಟಾವು ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 125 ಟನ್ ಇಳುವರಿಯನ್ನು ಸಹ ಕೊಡಬಲ್ಲದು. ಇನ್ನೊಂದು ಅರ್ಕ ಅನುಪಮ ಅಂತ, ಇದನ್ನ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಬಿಡುಗಡೆ ಮಾಡಿದಂತ ಒಂದು ತಳಿ. ಇದು ರೈತರಲ್ಲಿ ಸಹ ಬಹಳ ಜನಪ್ರಿಯವಾಗಿದೆ ಪಾಲಕ್ನಲ್ಲಿ. ಇದು ಮಧ್ಯಮ ಗಾತ್ರದ ಹಾಗೂ ದಪ್ಪದ ಎಲೆಗಳನ್ನು ಬಿಡುತ್ತದೆ. ಪ್ರತಿ ಹೆಕ್ಟೇರ್ಗೆ 40 ಟನ್ ಎಲೆ ಇಳುವರಿಯನ್ನು 4 ಕಟಾವುಗಳಲ್ಲಿ 90 ದಿವಸ ಅವಧಿಯಲ್ಲಿ ಕೊಡಬಲ್ಲರು. ಇನ್ನು ಬೇಸಾಯಕ್ಕೆ ಬೇಕಾಗುವಂತ ಬೀಜ, ಕೊಟ್ಟಿಗೆ ಗೊಬ್ಬರ ಮತ್ತೆ ರಸಗೊಬ್ಬರದ ಪ್ರಮಾಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಪಾಲಕ್ ಬೇಸಾಯ ಮಾಡಲಿಕ್ಕೆ ಪ್ರತಿ ಹೆಕ್ಟೇರಿಗೆ 25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಸುಮಾರು 20-25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಿ ಸಾವಯವ ಅಂಶವನ್ನು ಜಾಸ್ತಿ ಮಾಡಬೇಕಾಗ್ತದೆ. ಇನ್ನು ರಸಗೊಬ್ಬರಗಳ ಬಳಕೆ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರತಿ ಹೆಕ್ಟೇರ್ಗೆ 150 ಕೆಜಿ ಸಾರಜನಕ, 100 ಕೆಜಿ ರಂಜಕ, 100 ಕೆಜಿ ಪೊಟ್ಯಾಷ್ ಗೊಬ್ಬರಗಳು ಬೇಕಾಗ್ತದೆ. ಪ್ರತಿ ಕಟಾವಿಗೂ ನಾವು ಕೊಡ್ತಾ ಇರಬೇಕು. ಹೌದು. ಇನ್ನ ಬಿತ್ತನೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ, ಈ ಒಂದು ಪಾಲಕನ್ನು ಬಿತ್ತನೆ ಮಾಡಲಿಕ್ಕೆ ಭೂಮಿಯನ್ನು ಹದ ಮಾಡಿದ ನಂತರ 2-3 ಮೀಟರ್ ಉದ್ದ, 1-2 ಮೀಟರ್ ಅಗಲದ ಸಸಿ ಮಡಿಗಳನ್ನ ತಯಾರಿಸಬೇಕು. ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಮಡಿಗೆ ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ನಂತರ ಬೀಜಗಳನ್ನು 10 ಸೆಂಟಿಮೀಟರ್ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬೀಜಗಳು ಮೊಳಕೆ ಒಡೆಯುವ ತನಕ ತುಂತುರು ಜಾಡಿಯ ಮೂಲಕ ನೀರನ್ನ ಹಾಕ್ತಿರ್ಬೇಕು. ಇನ್ನು ನೀರಾವರಿಯನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗುತ್ತೆ? ಅಂತರ ಬೇಸಾಯ ಕ್ರಮಗಳನ್ನು ಏನೇನು ಪಾಲಿಸಬೇಕಾಗುತ್ತೆ? ಬೀಜಗಳು ಮೊಳಕೆ ಒಡೆಯದ ನಂತರ 4-5 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಕಳೆಗಳು ಬರದಂತೆ ಕಾಳಜಿ ವಹಿಸಬೇಕು. ಇದಕ್ಕೆ ಅಂತರ ಬೇಸಾಯವನ್ನು 2-3 ಸಾರಿ ಮಡಿನಲ್ಲಿ ಮಾಡಬೇಕು. ಯಾವಾಗ ಇದು ಕೊಯ್ಲಿ ಬರುತ್ತೆ, ಇಳುವರಿ ಎಷ್ಟು ಪಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ಬಿತ್ತನೆ ಮಾಡಿದ 30-40 ದಿವಸಗಳಲ್ಲಿ ಮೊದಲ ಬೆಳೆ ಕಟಾವಿಗೆ ಬರುತ್ತದೆ. 3 ತಿಂಗಳ ಅಂತರದಲ್ಲಿ 3 ಬಾರಿ ಕಟಾವು ಮಾಡಬಹುದು. ಪ್ರತಿ ಹೆಕ್ಟೇರಿಗೆ 10-15 ಟನ್ ಸೊಪ್ಪಿನ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನೊಂದು ನಮಗೆಲ್ಲ ಗೊತ್ತಿರುವಂತ ಸೊಪ್ಪು ತರಕಾರಿ ಅಂತಂದ್ರೆ ಈ ಕೊತ್ತಂಬರಿ ಅಂತ, ಇದನ್ನ ಧನಿಯಾ ಅಂತ ಕೂಡ ಕರಿತೀವಿ. ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಕೊತ್ತಂಬರಿ ನಮ್ಮ ಮನೆಗಳಲ್ಲಿ ದಿನನಿತ್ಯ ಬಳಸುವಂತ ಒಂದು ಮುಖ್ಯವಾದ ಸೊಪ್ಪಿನ ತರಕಾರಿ. ಇದರಲ್ಲಿ ಎಲೆ ಮತ್ತು ಬೀಜ ಎರಡನ್ನೂ ಸಹ ನಾವು ಮಸಾಲೆ ಆಗಿ ಬಳಸಬಹುದು. ಇದು ಪ್ರಮುಖವಾದ ಮಸಾಲೆ ಮತ್ತು ಸೊಪ್ಪು ಪದಾರ್ಥಗಳಲ್ಲಿ ಬಹಳ ಮುಖ್ಯವಾದ ಒಂದು ತರಕಾರಿ. ಇದನ್ನು ಸಾಮಾನ್ಯವಾಗಿ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಮುಖ್ಯವಾಗಿ ಕುಸ್ಕಿ ಬೇಸಾಯದಲ್ಲಿ ಬೆಳೆಯುವಂತ ಮುಖ್ಯವಾದ ಬೆಳೆ. ಕೆಂಪು ಮಣ್ಣಿನ ಪ್ರದೇಶಗಳಲ್ಲೂ ಸಹ ಅಲ್ಲಲ್ಲಿ ಬೆಳೆಯಲಾಗ್ತಿದೆ. ಇದನ್ನು ಮುಂಗಾರು ಮತ್ತು ಹಿಂಗಾರು ಬೆಳೆಯನ್ನಾಗಿ ಮಿಶ್ರ ಬೆಳೆಯನ್ನಾಗಿ ಸಹ ಬೆಳೆಯಬಹುದು. ಯಾವಾಗ ಇದನ್ನ ಬೆಳಕೊಂಡ್ರೆ ಒಳ್ಳೇದು ಅಂತೀರಿ? ಬಿತ್ತನೆ ಕಾಲ ಮುಂಗಾರು ಬೆಳೆಯನ್ನು ಮೇ ಜೂನ್ ತಿಂಗಳಲ್ಲಿ, ಹಿಂಗಾರು ಬೆಳೆಯನ್ನು ಅಕ್ಟೋಬರ್ ಮಧ್ಯಭಾಗದಲ್ಲಿ ಬಿತ್ತಬಹುದು. ಇನ್ನು ಉತ್ತಮವಾದಂತಹ ತಳಿಗಳು ಯಾವ್ಯಾವು ಅಂತೀರಿ? ಇಲ್ಲಿ 2 ಪ್ರಮುಖವಾದ ತಳಿಗಳಿದೆ ಕೊತ್ತಂಬರಿಯಲ್ಲಿ. ಒಂದು DWD3 ಅಂತ, ಈ ತಳಿಯು ಸೊಪ್ಪು ಮತ್ತು ಕಾಳಿಗಾಗಿ ಬೆಳೆಯಲು ಸೂಕ್ತವಾದಂತಹ ತಳಿ. ಮುಂಗಾರು ಮತ್ತು ಹಿಂಗಾರು 2 ಋತುಗಳಲ್ಲಿ ಸಹ ಬೆಳೆಯಬಹುದು. ಹಿಂಗಾರಿನಲ್ಲಿ ಉತ್ತಮ ಗುಣಮಟ್ಟದ ಕಾಳುಗಳು ಲಭ್ಯ. ಕಾಳುಗಳು ಬಂಗಾರದ ಹೊಂಬಣ್ಣದಿಂದ ಕೂಡಿದ್ದು 90 ದಿವಸಗಳ ಅವಧಿಯಲ್ಲಿ ಕಟಾವಿಗೆ ಬರುತ್ತದೆ. ಸೊಪ್ಪಿಗಾಗಿ ನಾವು ಕೊತ್ತಂಬರಿಯನ್ನು ಬೆಳೆಸೋದಾದ್ರೆ ಗಿಡಗಳನ್ನು 25-30 ದಿವಸಗಳ ಅವಧಿಯಲ್ಲಿ ನಾವು ಸೊಪ್ಪನ್ನ ಕಟಾವು ಮಾಡಬಹುದು. ಇನ್ನೊಂದು ತಳಿ? ಇನ್ನೊಂದು ಅರ್ಕ ಈಶಾ ಅಂತ, ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ ಒಂದು ತಳಿ. ಇದು ಸೊಪ್ಪಿನ ಇಳುವರಿಗಾಗಿ ಅಭಿವೃದ್ಧಿಪಡಿಸಿದ ಒಂದು ಮುಖ್ಯವಾದ ತಳಿ. ಇದು ಹೆಚ್ಚು ಇಳುವರಿ ಕೊಡುವಂತ, ಹಲವು ಬಾರಿ ಕೊಯ್ಲು ಮಾಡಿ ಬೆಳೆಸಬಹುದಂತ ಸುಧಾರಿತ ತಳಿ. ಸಸ್ಯಗಳು ದಟ್ಟವಾದ ಪೊದೆಯಾಕಾರದಲ್ಲಿದ್ದು ವಿಸ್ತಾರವಾದ ಎಲೆಗಳನ್ನು ಹೊಂದಿರುತ್ತವೆ. ಬಿತ್ತನೆಯಾದ 50 ದಿನಗಳ ನಂತರ ತಡವಾಗಿ ಹೂ ಬಿಡುತ್ತದೆ. ಬಿತ್ತನೆಯಾದ 40 ದಿನಗಳ ನಂತರ ಮೊದಲ ಕೊಯ್ಲು, ನಂತರದ ಕೊಯ್ಲು 15 ದಿನಗಳ ಅಂತರದಲ್ಲಿ ಮಾಡಬಹುದು. ಬಿತ್ತನೆಯ 40 ದಿನಗಳ ನಂತರ ಪ್ರತಿ ಹೆಕ್ಟೇರ್ಗೆ 3.7 ಟನ್ ಮತ್ತು ನಂತರದ ಇಳುವರಿಯ 12.17 ಟನ್ ಇಳುವರಿಯನ್ನು ನಾವು ಪ್ರತಿ ಹೆಕ್ಟೇರ್ನಿಂದ ನಿರೀಕ್ಷಿಸಬಹುದು. ಇನ್ನು ಬಿತ್ತನೆ ಬೀಜ, ರಸಗೊಬ್ಬರ, ಸಾವಯವ ಗೊಬ್ಬರಕ್ಕೆ ಬಂದರೆ ಈ ಕೊತ್ತಂಬರಿನಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಕೊತ್ತಂಬರಿ ನಾಟಿ ಮಾಡಲಿಕ್ಕೆ ಪ್ರತಿ ಹೆಕ್ಟೇರಿಗೆ 10-12 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಮತ್ತೆ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಪ್ರತಿ ಹೆಕ್ಟೇರಿಗೆ ಸುಮಾರು 6-10 ಟನ್ಗಳಷ್ಟು ಮಣ್ಣಲ್ಲಿ ಬೆರೆಸಬೇಕಾಗ್ತದೆ. ಇನ್ನು ರಸಗೊಬ್ಬರಗಳ ಬಳಕೆ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರತಿ ಹೆಕ್ಟೇರ್ಗೆ 35 ಕೆಜಿ ಸಾರಜನಕ, 35 ಕೆಜಿ ರಂಜಕ, 35 ಕೆಜಿ ಪೊಟ್ಯಾಶ್ ಗೊಬ್ಬರಗಳನ್ನ ನಾವು ಭೂಮಿಯಲ್ಲಿ ಸೇರಿಸಬೇಕಾಗ್ತದೆ ಹೆಕ್ಟೇರ್ಗೆ. ಹೆಕ್ಟೇರ್ಗೆ ಇನ್ನು ಬಿತ್ತನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಕೊತ್ತಂಬರಿಯನ್ನು ಬಿತ್ತನೆ ಮಾಡಲಿಕ್ಕೆ ಕಪ್ಪು ಬಣ್ಣಿನ ಭೂಮಿಯನ್ನು 2 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಬೇಕು. ಕೆಂಪು ಮಣ್ಣಿನ ಪ್ರದೇಶವಾದಲ್ಲಿ 1-2 ಬಾರಿ ಎಂಟೆಯನ್ನು ಹೊಡಿಬೇಕಾಗ್ತದೆ. ಬಿತ್ತನೆಗೆ ಮೊದಲು ಬೀಜವನ್ನು 2 ಹೋಳುಗಳಾಗಿ ಮಾಡಬೇಕು. ಒಂದು ಗುಂಡಾಗಿರುವ ಮರದ ತುಂಡನ್ನು ಈ ಬೀಜಗಳ ಮೇಲೆ ಉರುಳಿಸೋದ್ರಿಂದ ಈ ಹೋಳುಗಳನ್ನು ಮಾಡಬಹುದು. ಇದರಿಂದ ಬಿತ್ತನೆ ಬೀಜದಲ್ಲಿ ಉಳಿತಾಯವಾಗುವುದಲ್ಲದೆ ಸರಿಯಾಗಿ ಮೊಳಕೆ ಬರಲು ಸಾಧ್ಯವಾಗ್ತದೆ. ಬಿತ್ತನೆಗೆ ಮೊದಲು 1/2 ಭಾಗ ಸಾರಜನಕ, ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಿ ನಂತರ 22.5 ಸೆಂಟಿಮೀಟರ್ ಅಂತರದ ಕೂರಿಗೆಯಿಂದ ಬಿತ್ತನೆ ಬೀಜಗಳನ್ನು ಬಿತ್ತಬೇಕು. ಬಿತ್ತಿದ 10-12 ದಿವಸಗಳಲ್ಲಿ ಬೀಜ ಮೊಳಕೆ ಹೊಡೆಯುತ್ತದೆ. ಇನ್ನು ಸಣ್ಣ ಪ್ರಮಾಣದಲ್ಲಿ ಸೊಪ್ಪಿಗಾಗಿ ಬೆಳೆಯುವುದಾದರೆ ಇದನ್ನು ಏರಿಸಿದ ಮಡಿಗಳಲ್ಲಿ ಉಳಿದ ಸೊಪ್ಪಿನ ತರಕಾರಿಗಳಂತೆ ಮಡಿಗಳಲ್ಲಿ ಸಹ ನಾವು ಇದನ್ನು ಬಿತ್ತನೆ ಮಾಡಿದ 20-25 ದಿವಸಗಳಲ್ಲಿ ಸೊಪ್ಪನ್ನು ಕಟಾವು ಮಾಡ್ಕೋಬಹುದು. ಇನ್ನು ಕಳೆ ನಿಯಂತ್ರಣ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ಒಂದು ಕೊತ್ತಂಬರಿ ಬೇಸಾಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವಾಗ ಕಳೆಗಳ ಒಂದು ಸಮಸ್ಯೆ ಬರ್ತದೆ. ಈ ಒಂದು ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬಿತ್ತನೆ ಮಾಡಿದ ದಿವಸ ಅಥವಾ ಮಾಡಿದ ಮರುದಿವಸ ಹೆಕ್ಟೇರ್ಗೆ 1 ಕಿಲೋಗ್ರಾಂ ಮೆಟಾಕ್ಲೋರ್ ಅನ್ನು 1000 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಈ ರೀತಿ ಸಿಂಪಡಿಸಿದಾಗ ಮಣ್ಣು ಚೆನ್ನಾಗಿ ಉಡಿಯಾಗಿರಬೇಕು. ಅಲ್ಲದೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವನ್ನು ಸಹ ಇರಬೇಕಾಗ್ತದೆ. ಗರಿಕೆ ಮತ್ತು ಜೇಕು ಹೊರತುಪಡಿಸಿ ಉಳಿದ ಎಲ್ಲಾ ಕಳೆಗಳನ್ನು ಈ ಒಂದು ಕಳೆನಾಶಕಗಳು ಬಳಸೋದ್ರಿಂದ ಹತೋಟಿ ಮಾಡಬಹುದು. ಇನ್ನು ಯಾವಾಗ ಕೊಯ್ಲನ್ನು ಮಾಡ್ಕೋಬೇಕಾಗತ್ತೆ, ಎಷ್ಟೆಷ್ಟು ಇಳುವರಿ ಪಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ಈ ಕೊತ್ತಂಬರಿ 90-100 ದಿವಸಗಳಲ್ಲಿ ಕಟಾವಿಗೆ ಬರುವಂತ ಬೆಳೆ. ಕುಸ್ಕಿಯಲ್ಲಿ ಹೆಕ್ಟೇರಿಗೆ ಸುಮಾರು 500-750 ಕೆಜಿಯಷ್ಟು ಕೊತ್ತಂಬರಿ ಬೀಜವನ್ನು ಬೆಳೆಯಬಹುದು. ಸೊಪ್ಪಿಗಾಗಿ ಬೆಳೆದಾಗ ಪ್ರತಿ ಹೆಕ್ಟೇರ್ನಿಂದ 8-10 ಟನ್ಗಳಷ್ಟು ಸೊಪ್ಪಿನ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಇನ್ನು ಸಬ್ಬಸ್ಗೆನೂ ಕೂಡ ಬಹಳ ಮುಖ್ಯವಾದಂಥ ಸೊಪ್ಪು ತರಕಾರಿ ಬೆಳೆ. ಇದನ್ನು ಗ್ರಾಮೀಣ ಮಹಿಳೆಯರು ಹೆಚ್ಚೆಚ್ಚಾಗಿ ಬಳಸ್ಕೊಂಡು ಮನೆಯಲ್ಲಿ ಪದಾರ್ಥಗಳನ್ನು ತಯಾರು ಮಾಡ್ಕೊಳ್ತಾರೆ. ಇದರ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈ ಸಬ್ಬಸಿಗೆ ಬಹಳ ಬೇಗ ಕೊಯ್ಲಿಗೆ ಬರುವಂತಹ ಒಂದು ಬೆಳೆ ಮತ್ತೆ ಒಂದು ವಿಶಿಷ್ಟವಾದ ಪರಿಮಳ ಹೊಂದಿರುವಂತ ಒಂದು ಸೊಪ್ಪಿನ ತರಕಾರಿ. ಆಮೇಲೆ ಈ ಒಂದು ಸೊಪ್ಪು ಹೇರಳವಾಗಿ ಕಬ್ಬಿಣ ಅಂಶವನ್ನು ಒಳಗೊಂಡಿದೆ. ಮಣ್ಣು ಹೇಗಿದ್ರೆ ಒಳ್ಳೇದು ಇದ್ರ ಬೇಸಾಯಕ್ಕೆ ಅಂತೀರಿ? ಈ ಒಂದು ಬೆಳೆಯನ್ನು ಬೆಳೆಯಲು ಚೆನ್ನಾಗಿ ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಬಹಳ ಸೂಕ್ತವಾದ್ದು. ಹಾಗೆ ಸಾಧಾರಣ ಕಪ್ಪು ಮಣ್ಣಿನಲ್ಲಿಯೂ ಸಹ ಹಾಗೂ ಸವಳು ಮಣ್ಣಿನಲ್ಲಿಯೂ ಸಹ ನಾವು ಈ ಒಂದು ಸಬ್ಬಸಿಗೆ ಬೆಳೆಯಬಹುದು. ಇದು ಲಾಭದಾಯಕವಾಗಿ ಬೆಳೆಯಬಹುದು. ಇನ್ನು ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಈ ಒಂದು ಬೆಳೆಯನ್ನು ವರ್ಷದ ಎಲ್ಲಾ ಕಾಲಗಳು ಸಹ ಬೆಳೆಯಬಹುದು. ಮಳೆಗಾಲದ ಕಡೆಯ ಭಾಗ ಅಥವಾ ಚಳಿಗಾಲದಲ್ಲಿ ಬೆಳೆದ ಸೊಪ್ಪಿನ ಕಂಪು ಮತ್ತು ಗುಣಮಟ್ಟ ಬಹಳ ಉತ್ತಮವಾಗಿರ್ತದೆ. ಇನ್ನು ಬೇಸಾಯಕ್ಕೆ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈ ಸಬ್ಬಸಿಗೆ ಬೇಸಾಯಕ್ಕೆ ಪ್ರತಿ ಹೆಕ್ಟೇರ್ಗೆ 8-10 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ದನದ ಗೊಬ್ಬರವನ್ನು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಪ್ರತಿ ಹೆಕ್ಟೇರ್ಗೆ 15 ಟನ್ಗಳಷ್ಟು ಸಾವಯವ ಗೊಬ್ಬರ ಕೊಡಬೇಕಾಗ್ತದೆ. ಈ ರಸಗೊಬ್ಬರಗಳ ಬಳಕೆ ಬಗ್ಗೆ ಹೇಳಬೇಕು ಅಂದ್ರೆ, ಈ ಒಂದು ಬೇಸಾಯಕ್ಕೆ 25 ಕಿಲೋಗ್ರಾಂನಷ್ಟು ಸಾರಜನಕವನ್ನು ನೀಡಿದರೆ ಸಾಕು, ಬೇರೆ ರಸಗೊಬ್ಬರಗಳು ಬೇಕಾಗುದಿಲ್ಲ. ಇನ್ನು ಬಿತ್ತನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಬಿತ್ತನೆ ಮಾಡಲಿಕ್ಕೆ ಭೂಮಿಯನ್ನು 1-2 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಮತ್ತೆ ಶಿಫಾರಸು ಮಾಡಿದಂಥ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಮತ್ತೆ ಈ ಸಬ್ಬಸಿಗೆ ಬೀಜವನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಸಬ್ಬಸಿಗೆ ಬೀಜವನ್ನು ಸಮ ಪ್ರಮಾಣದ ಪುಡಿ ಮಾಡಿದಂಥ ದನದ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 1/2 ಸೆಂಟಿಮೀಟರ್ ಆಳ ಮೀರದಂತೆ ಬೀಜಗಳನ್ನು ಬಿತ್ತಿ ತೆಳುವಾಗಿ ನೀರನ್ನು ಹಾಯಿಸಬೇಕು. ಅಂದ್ರೆ ಸೂಕ್ಷ್ಮವಾಗಿರ್ತಾವ ಬೀಜ? ಹೌದು, ಅತಿ ಸಣ್ಣ ಗಾತ್ರದ ಬೀಜಗಳಿರೋದ್ರಿಂದ ಇದನ್ನ ನಾವು ಸಾಲುಗಳಲ್ಲಿ ಬಿತ್ತನೆ ಮಾಡಿ ಕೂಡಲೇ ತೆಳುವಾಗಿ ನೀರು ಕೊಡಬೇಕು. ಇನ್ನು ನೀರಾವರಿ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ, ಅಂತರ ಬೇಸಾಯ ಏನ್ ಮಾಡಬೇಕಾಗತ್ತೆ ಅಂತ? ಈ ಬೀಜ ಮೊಳೆತಂತ 1 ವಾರದ ನಂತರ ಶಿಫಾರಸು ಮಾಡಿದಂತ ಪೂರ್ತಿ ಪ್ರಮಾಣದ ಸಾರಜನಕವನ್ನು ಮೇಲುಗೊಬ್ಬರವನ್ನಾಗಿ ಕೊಡಬೇಕಾಗ್ತದೆ. ಭೂಮಿ ಮತ್ತು ಹವಾಗುಣಕ್ಕೆ ಅನುಗುಣವಾಗಿ 4-5 ದಿನಗಳಿಗೊಮ್ಮೆ ನೀರನ್ನು ನಾವು ಒದಗಿಸಬೇಕಾಗ್ತದೆ. ಭೂಮಿಯನ್ನು ಸಹ ಕಳೆ ರಹಿತವಾಗಿ ಇಡಬೇಕಾದ್ದು ಬಹಳ ಉತ್ತಮ. ಇದರಿಂದ ನಾವು ಒಳ್ಳೆ ಹುಲಸಾದ ಸೊಪ್ಪಿನ ತರಕಾರಿಯನ್ನು ನಾವು ನಿರೀಕ್ಷಿಸಬಹುದು. ಯಾವಾಗ ಇದನ್ನ ಕಟಾವು ಮಾಡ್ಕೊಂಡ್ರೆ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತೀರಿ? ಕಟಾವು ಮಾಡೋಕ್ಕಿಂತ ಮುಂಚೆ ಇಲ್ಲಿಗೆ ಅಂತ ಗಮನಾರ್ಹವಂತ ಯಾವುದು ಹಾನಿ ಮಾಡುವಂತ ಕೀಟ ಅಥವಾ ರೋಗಗಳು ಯಾವುದು ಇರೋದಿಲ್ಲ. ಇಲ್ಲಿ ಯಾವುದೇ ಕೀಟನಾಶಕಗಳನ್ನು ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಬಿತ್ತನೆಯಾದ ಸುಮಾರು ಒಂದು ತಿಂಗಳಲ್ಲಿ ಸೊಪ್ಪನ್ನು ಕಿತ್ಬಿಟ್ಟು ಬಳಸಬಹುದು. ಪ್ರತಿ ಎಟ್ಟೆಗೆ ಸುಮಾರು 8-10 ಟನ್ಗಳಷ್ಟು ಸೊಪ್ಪಿನ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಪುಂಡಿ ಕೂಡ ಬಹಳ ಮುಖ್ಯವಾದಂತ ಸೊಪ್ಪು ತರಕಾರಿ ಬೆಳೆ. ಪುಂಡಿ ಇದರಲ್ಲಿ ಸಹ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಸೊಪ್ಪಿನ ತರಕಾರಿ. ಇದನ್ನ ಸೊಪ್ಪಿನ ಸಾರು, ಪಲ್ಯ, ಚಟ್ನಿ ಮುಂತಾದವುಗಳಲ್ಲಿ ಬಳಸ್ತಾರೆ. ನಮ್ಮ ದೇಶದಲ್ಲಿ ಇದರ ಬೇಸಾಯ ಬಹಳ ಕಾಲದಿಂದಲೂ ಸಹ ಇದೆ. ಇದರ ಸೊಪ್ಪು ಈ ಮಲಬದ್ಧತೆಯನ್ನು ಹೋಗಲಾಡಿಸುವುದು, ಔಷಧೀಯ ಗುಣಗಳನ್ನು ಸಹ ಹೊಂದಿದೆ. ಯಾವ ರೀತಿ ಮಣ್ಣಲ್ಲಿ ಇದನ್ನ ಬೆಳಕಬಹುದು ಅಂತ? ಫಲವತ್ತಾದ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತ. ಇದು ಉಷ್ಣವಲಯದ ಬೆಳೆಯಾಗಿದ್ದು ಆರ್ದ್ರತೆಯಿಂದ ಕೂಡಿದ ಹವಾಗುಣವಿದ್ದರೆ ಒಳ್ಳೆಯದು. ಸ್ವಲ್ಪ ಉಷ್ಣಾಂಶ ವಾತಾವರಣ ಇದ್ರೂ ಸಹ ತಡ್ಕೊಳ್ತದೆ. ದೀರ್ಘಕಾಲದ ಬಿಸಿಲಿದ್ದಲ್ಲಿ ಸಸ್ಯದ ಬೆಳವಣಿಗೆ ಸಮೃದ್ಧವಾಗಿರುತ್ತದೆ. ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈ ಒಂದು ಬಿತ್ತನೆಯನ್ನು ಪ್ರಾರಂಭಿಸಲಿಕ್ಕೆ ಮೇ ಇಂದ ಜೂನ್ ತಿಂಗಳು ಬಹಳ ಸೂಕ್ತವಾದ ಕಾಲ. ಮತ್ತೆ ಸ್ಥಳೀಯ ತಳಿಗಳು ಇದರಲ್ಲಿ ಬಳಸಬಹುದು. ಬೇಸಾಯ ಸಾಮಗ್ರಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿ ಹೆಕ್ಟೇರ್ಗೆ 30-35 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಹಾಗೂ ಸುಮಾರು 20 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರನ ಬೇಕಾಗ್ತದೆ. ಯಾವುದೇ ರಸಗೊಬ್ಬರನ ಸಿಫಾರಸು ಮಾಡ್ತಿಲ್ಲ. ಇನ್ನು ಬಿತ್ತನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೇಳಿ? ಈ ಬಿತ್ತನೆ ಮಾಡಲಿಕ್ಕೆ ಭೂಮಿಯನ್ನು 1-2 ಸಾರಿ ಚೆನ್ನಾಗಿ ಉಳುಮೆ ಮಾಡಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಿ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದ ಬೀಜಕ್ಕೆ 5 ಸೆಂಟಿಮೀಟರ್ ಅಂತರದಂತೆ ಬಿತ್ತನೆ ಮಾಡಬೇಕಾಗ್ತದೆ ಮಡಿಗಳಲ್ಲಿ. ಮತ್ತೆ ನೀರಾವರಿಯನ್ನು ಹೇಗೆ ಕೊಡಬೇಕಾಗತ್ತೆ ಅಂತೀರಿ? ಈ ಮಳೆ ಇಲ್ಲದ ದಿನಗಳಲ್ಲಿ ಮಣ್ಣಿನ ತೇವಾಂಶವನ್ನು ನೋಡ್ಕೊಂಡ್ಬಿಟ್ಟು 4-5 ದಿನಗಳಿಗೊಮ್ಮೆ ನೀರನ್ನು ಒದಗಿಸುವುದು ಬಹಳ ಒಳ್ಳೆಯದು. ಸಾಲುಗಳ ಮಧ್ಯೆ ಮಣ್ಣನ್ನು ಲಘುವಾಗಿ ಸಡಿಲಿಸಿದಲ್ಲಿ ಕಳೆಗಳ ಬಾಧೆ ಇರುವುದಿಲ್ಲ, ಹಾಗೂ ತೇವಾಂಶವನ್ನು ತಡೆಕೊಳ್ಳೋಕೆ ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಇದಕ್ಕೂ ಏನಾದರೂ ಕೀಟ ರೋಗಗಳು ಬರ್ತವೆ? ಈ ಬೆಳೆಗೆ ಗಮನಾರ್ಹವಾಗಿ ಹಾನಿ ಮಾಡುವಂತ ಯಾವುದೇ ಕೀಟ ಮತ್ತು ರೋಗಗಳು ಇರೋದಿಲ್ಲ. ಹಾಗಾಗಿ ಸಸ್ಯ ಸಂರಕ್ಷಣೆಯ ಅವಶ್ಯಕತೆ ಇರೋದಿಲ್ಲ. ಇನ್ನು ಹೇಗೆ ಕೊಯ್ಲು ಮಾಡ್ಕೋಬಹುದು ಅಂತಾರೆ? ಕೊಯ್ಲು ಮತ್ತು ಇಳುವರಿಗೆ ಬಂದ್ರೆ ಹರಿತವಾದ ಕುರುಗೋಲಿನಿಂದ ಸೊಪ್ಪನ್ನು ಕೊಯ್ಲು ಮಾಡಿ ಸಣ್ಣ ಸಣ್ಣ ಕಂತೆಗಳನ್ನಾಗಿ ಮಾರಾಟ ಮಾಡಬಹುದು. ಸ್ವಲ್ಪ ಕಾಂಡ ಹೊರಟಾಗಿರೋದ್ರಿಂದ ಕುರುಗೋಲಿನಿಂದ ಕತ್ತರಿಸಬೇಕಾಗ್ತದೆ. ಪ್ರತಿ ಹೆಕ್ಟೇರಿಗೆ ಸುಮಾರು 12-15 ಟನ್ ಇಳುವರಿಯನ್ನು ನಾವು ಪಡಿಬಹುದು. ತುಂಬಾ ಸಂತೋಷ ಡಾಕ್ಟರ್ ಇಂದ್ರೇಶ್ ಅವರೇ. ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ವಿವಿಧ ಸೊಪ್ಪು ತರಕಾರಿ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಂದ 27,700 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಂದ 16,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಂದ 18,250 ರೂಪಾಯಿ, ರೋಬಸ್ಟಾ ಚೆರಿ 11,500 ರೂಪಾಯಿಂದ 12,900 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಪೀಡೆನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾ ಎಚ್.ಆರ್. ಪ್ರಕಾಶ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಿಧನ ಸುದ್ದಿ. ಮೂಲತ್ತು ಕಾರ್ಗುಂದ ಕಾರಳಾನ, ಇದಿಕ್ಕ ಗೋವತ್ತು ವಾಸಂಜ, ಕೊಕ್ಕಂಡ ಸುರೇಶ ಅಯ್ಯಪ್ಪಯ್ಯಂಗ ಇಂದು ಮರಣಪಟ್ಟಿತ್ತು. 62 ವಯತ್ರ ಕೊಕ್ಕಂಡ ಸುರೇಶ ಅಯ್ಯಪ್ಪಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಕಾರ್ಗುಂದ ಗ್ರಾಮ ಹತ್ರ ഒക്കെ കാക്കുളത്ത് നടപ്പാ. ബീഷട്ടിക്കരി കാറലാന ചൊട്ടമട പൗത്തി ബിദ്ദപ്പ എങ്ങട പൊണ്ണു മനു എങ്ങടാവോ ചൊട്ടമട തേച്ച വൈങ്ക തൊമ്പത്തണ്ടന ഭയത്തില് ഇന്ന് മജ്ജന മരണപ്പെട്ടിത് എങ്ങട താമനെ കാർമാട് മുക്കാട്ടിര ചൊട്ടമട തേച്ച വൈങ്ങട ആക്കിരിക്കാരിയ നാളെ മജ്ജന ബീഷട്ടിക്കരി ഊരു തൊട്ടുങ്ങടത്ത് നടപ്പാ. ಕಾಟಗೇರಿ ಕೂರನಪಾಡಿ ನಿವಾಸಿ ಜೆವಿ ರಾಮು ಅವರು 67ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 3:30 ಗಂಟೆಗೆ ನಿಧನರಾಗಿದ್ದಾರೆ. ಜೆವಿ ರಾಮು ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಾಟಕೇರಿ ಕೂರನಪಾಣೆ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಹಂಗೆ ಕುಶಾಲ್ ನಗರದ ಸ್ಥಳೀಯ ಸಂಸ್ಥೆನ ಕಡೆಯಿಂದ ಕುಶಾಲ್ ನಗರ ತಾಲೂಕಿನ ಮುರುಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನಾಂಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಂಗೆ ಕಬ್ ಬುಲ್ಬುಲ್ ಮಕ್ಕಳಿಗೆ ದೇಶಭಕ್ತಿ ಗೀತೆಗಳ ತಾಲೂಕು ಮಟ್ಟದ ಗೀತ ಗಾಯನ ಪೈಪೋಟಿ ನಡೆತು. ಕಾರ್ಯಕ್ರಮನ ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಉದ್ಘಾಟನೆ ಮಾಡಿದ. ಅಲ್ಲಿಂದ ಅವು ಮಾತಾಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಓದೋ ಮಕ್ಕಳಲ್ಲಿ ಶಿಸ್ತು, ಒಳ್ಳ ನಡತೆ, ಒಳ್ಳ ಗುಣ, ಹಂಗೆ ಒಳ್ಳ ನಾಯಕತ್ವನ ಬೆಳೆಸಿಕೊಳ್ಳಿಕೆ ಒಳ್ಳ ವೇದಿಕೆಯನ್ನು ಕೊಟ್ಟದೆ. ಹಂಗೆ ಗೀತ ಗಾಯನದಂಥ ಪೈಪೋಟಿಗ ಮಕ್ಕಳಲ್ಲಿ ದೇಶಪ್ರೇಮ, ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿಕೆ ಒಳ್ಳೆದಾದೇತ ಹೇಳ್ದು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆನ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಮಾತಾಡಿ, ದೇಶದ ಹಿರಿಮೆಯನ್ನು ತೋರಿಸುವ ದೇಶಭಕ್ತಿ ಗೀತೆಗಳನ್ನ ಮಕ್ಕಳಿಗೆ ದೇಶಪ್ರೇಮ ಬಾದರೊಟ್ಟಿಗೆ ನಾಡು ನುಡಿ ಸಂಸ್ಕೃತಿನ ಕುರಿತು ಸಹ ಅಭಿಮಾನ ಬಂದಿದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ಕೌಟ್ಸ್ ವಿಭಾಗದ ಆಯುಕ್ತ ಜಿಮ್ಮಿ ಸಿಕ್ವೆರ, ಜಿಲ್ಲಾ ಸಂಸ್ಥೆನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಟಿಜಿ ಪ್ರೇಮಕುಮಾರವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇದೇ ಹೊತ್ತಲ್ಲಿ ಪೈಪೋಟಿಗಳಲ್ಲಿ ಗೆದ್ದುವಿಕೆ ಇನಾಮನ್ನು ಸಹ ಹಂಚಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟಗ, ತಾಲೂಕು ಯುವ ಒಕ್ಕೂಟಗ, ಹಂಗೆ ಶ್ರೀ ಕೃಷ್ಣ ಯೂತ್ ಕ್ಲಬ್ ಅಯ್ಯಂಗೇರಿ ಇವರ ಕೂಡುಕೂಟಲಿ 33ನೇ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಆಟೋಟಗ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತೆ ಅನು ಅವರ ಗದ್ದೆಲಿ ತುಂಬಾ ಗೌಜ್ಜಿಲಿ ನಡೆತು. ಕಿರಿಯವರಿಂದ ಹಿಡಿದು ಹಿರಿಯವರ ಮುಟ ತರವರಿ ಆಟೋಟ ಪೈಪೋಟಿಗೆ ಸಹ ಏರ್ಪಾಡಾಗಿತ್ತು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 13 ಫಲಾನುಭವಿ ಆಧಾರಿತ ಯೋಜನೆಗಳ 2025-26ನೇ ಸಾಲಿನಲ್ಲಿ ಸೇವಾ ಸಿಂಧು ಆನ್ಲೈನ್ ತಂತ್ರಾಂಶದಲ್ಲಿ ಸೇರಿಸೋಳು. ಆದ್ದರಿಂದ ಬೇರೆ ಬೇರೆ ಯೋಜನೆಗಳಿಗೆ 2025-26ನೇ ಸಾಲಿಗೆ ವಿಕಲಚೇತನ ಫಲಾನುಭವಿಗ ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ ಬರುವ ತಿಂಗಳ ಸೆಪ್ಟೆಂಬರ್ 30 ಆಖೀರಿ ದಿನಾಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗ ತಿಳಿಸೋಳು. ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಇದೇ 31ಕ್ಕೆ ಐತ್ವಾರ ಬೆಳಿಗ್ಗೆ 9 ಗಂಟೆಗೆ ಗೋಣಿಕೊಪ್ಪ ಪ್ರೌಢ ಹೈಸ್ಕೂಲ್ ಅಂಗಳಲ್ಲಿ 5 ವಿಭಾಗದಲ್ಲಿ ನಡೆದಿದೆ. ಪೈಪೋಟಿ ಪ್ರಾಥಮಿಕ ಹೈದಗೂಡೆಗಳಿಗೆ, ಪ್ರೌಢ ಹೈಸ್ಕೂಲ್ನ ಹೈದಗೂಡೆಗಳಿಗೆ ನಡೆದಿದೆ. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ 25, 26 ಮತ್ತು 27ಕ್ಕೆ 3 ದಿನ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಂಗೆ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ದೊಡ್ಡಮಳತಿ ಗ್ರಾಮ ಇವರ ಕೂಡುಕೂಟಲಿ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಬಾಗಿನ ಒಪ್ಪಿಸುವ ಕಾರ್ಯಕ್ರಮ ಇದೇ 26ಕ್ಕೆ ಬೆಳಿಗ್ಗೆ 10:30 ದೊಡ್ಡಮಳತಿ ಗ್ರಾಮದಲ್ಲಿರುವ ಹೆಸರು ಪಡೆದ ಶ್ರೀಕ್ಷೇತ್ರ ಹೊನ್ನಮ್ಮನ ಕೆರೆಯಲ್ಲಿ ನಡೆದಿದೆ. ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯಲ್ಲಿ 2025-26ನೇ ಸಾಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ 27ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸೋಳು. ವಿರಾಜಪೇಟೆನ ಶ್ರೀ ಬಸವೇಶ್ವರ ದೇವಸ್ಥಾನದ ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿನ ಕಡೆಯಿಂದ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ನ ಕೂಡುಕೂಟಲಿ ಇದೇ 31ಕ್ಕೆ ಅಲ್ಲಿನ ಬಸವೇಶ್ವರ ದೇವಸ್ಥಾನದಲ್ಲಿ ವಾಯ್ಸ್ ಆಫ್ ವಿರಾಜಪೇಟೆ ಹಾಡುವ ಪೈಪೋಟಿ ಏರ್ಪಾಡಾಟು. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಯಡಪಾಲ ಗ್ರಾಮಲ್ಲಿ ಕಾಡಾನೆಗಳ ಉಪದ್ರ ದಿನಂದಿನಕ್ಕೆ ಮಿತಿಮೀರಿ ಹೋಗ್ತಾ ಉಂಟು. ರೈತರು ಬೆಳೆಸಿದ ಬೆಳೆಗೆಲ್ಲ ಕಾಡಾನೆಗಳ ಪಾಲಾಗ್ತಾ ಉಂಟು. ತಕ್ಷಣ ಅರಣ್ಯ ಇಲಾಖೆನವು ಕ್ರಮ ತಗೊಳಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಕೊಡಗು ವಿಶ್ವವಿದ್ಯಾಲಯದ ಸುರುಣ ಮತ್ತೆ 3ನೇ ಸೆಮಿಸ್ಟರ್ ಬಿಎಡ್ ಪದವಿ ಪರೀಕ್ಷೆನ ರಿಸಲ್ಟ್ ಪ್ರಕಟ ಆಗುಟ್ಟು. ವಿರಾಜಪೇಟೆ ಸರ್ವೋದಯ ಬಿಎಡ್ ಕಾಲೇಜು ಮತ್ತೆ ಪೊನ್ನಂಪೇಟಿನ ಸಾಯಿ ಶಂಕರ್ ಕಾಲೇಜಿನ ಒಟ್ಟು 200 ಮಕ್ಕ ಪರೀಕ್ಷೆನ ಬರೆದಿದ್ದು. ಪರೀಕ್ಷೆನ ರಿಸಲ್ಟ್ ವಿಶ್ವವಿದ್ಯಾಲಯದ ವೆಬ್ಸೈಟ್ಲಿ ಸಿಕ್ಕಿದೆ ಅಂತ ವಿಶ್ವವಿದ್ಯಾಲಯದ ಕುಲಪತಿಗ ತಿಳಿಸೋಳು. ಈಕ್ಷಾ ಕಣ್ಣಿನ ಆಸ್ಪತ್ರೆ ಹಂಗೆ ಯೂತ್ ಕ್ಲಬ್ ಚೇರಂಬಾಣೆ ಇವರ ಕೂಡುಕೂಟಲಿ 4/26 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಮುಟ ಚೇರಂಬಾಣೆ ಬೇಂಗನಾಡು ಕೊಡವ ಸಮಾಜದಲ್ಲಿ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭ ಪಡ್ಕೊಳಕ್. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.

ಸ್ಕೌಟ್ಸ್ ಪಿನ್ಯಾ ಗೈಡ್ಸ್ ಕಬ್ ಬುಲ್ಬುಲ್ ಮಕ್ಕಳ ದೇಶಭಕ್ತಿ ಗೀತೆ ತಾಲೂಕು ಮಟ್ಟದ ಗೀತ ಗಾಯನ ಪೈಪೋಟಿ ಏರ್ಪಾಡು ಮಾಡಿ ತಿಂಜತ್ ಗೀತ ಗಾಯನ ಪೈಪೋಟಿಕ್ ಮೊಳಿ ಇಟ್ಟಿತ್ತು ನಲ್ಲೆರೆಮೆ ಬೈಂದಂಡ್ ಅಲ್ಲಿಂಜ ತಕ್ಕ ಬಂದ ಸೋಮಾರಪೇಟೆ ತಾಲೂಕರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಸ್ಕೌಟ್ ಪಿನ್ಯಾ ಗೈಡ್ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮ ಅಲ್ಲತೆ ನಲ್ಲ ನಾಯಕತ್ವ ಗುಣತ್ನ ಬೊಳುತುವಲ್ಲಿ ನಲ್ಲ ವೇದಿಕೆ ಮಾಡಿಕೊಡ್ಪ ಸ್ಕೌಟ್ ಗೈಡ್ ಸಂಸ್ಥೆರ ಎಲ್ಲಾ ಕಾರ್ಬಾರಕ್ಕೆ ಶಿಕ್ಷಣ ಇಲಾಖೆಯ ಸಹಕಾರ ಸದಾ ಇಪ್ಪಾಂದ್ ಅಣಚಿ ಸ್ಕೌಟ್ ಗೈಡ್ಸ್ರ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತಗಳಾದ ಕೆಟಿ ಬೇಬಿ ಮ್ಯಾಥ್ಯೂ ತಕ್ಕ ಬರೆದಿತ್ತು ದೇಶತ್ರ ಪೆರಮೆನ ಸಾರುವ ದೇಶಭಕ್ತಿ ಪಾಟಂಜ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಬಪ್ಪದಲ್ಲತೆ ನಾಡು ನುಡಿ ಸಂಸ್ಕೃತಿರ ಬಗ್ಗೆ ಅಭಿಮಾನ ಬಳತುವಕ್ಕೆ ಸಹಕಾರಿ ಅಪ್ಪಾಂದ್ ಅಣಚಿ ಕಾರ್ಯಕ್ರಮದಲ್ಲಿ ಕೆಟಿ ಬೇಬಿ ಮ್ಯಾಥ್ಯೂ ಡಾಕ್ಟರ್ ಪ್ರವೀಣ್ ಜಿಮ್ಮಿ ಸಿಕ್ವೇರಾ ಪಿನ್ಯಾ ಕನಪಟ್ಟ ಬಿಂದುವ ಕೂಡಿಯಾಡಿ ತಿಂಜತ್ತು